ಆಕಾಶವಾಣಿ ಮಡಿಕೇರಿ. ಇದನ್ನು ಸುದ್ದಿ. ಸುಂಟಿಕೊಪ್ಪ ಗ್ರಾಮದ ಗದ್ದೆಹಳ್ಳ ನಿವಾಸಿ ಪಟ್ಟೆಮನೆ ಕಮಲ ಅವರು ಇಂದು ನಿಧನರಾದರು. 93 ವರ್ಷ ಪ್ರಾಯದ ಪಟ್ಟೆಮನೆ ಕಮಲ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೋಮವಾರಪೇಟೆ ಯಡುಂಡೆ ಗ್ರಾಮದ ಅರಂಬೂರು ಎಸ್ ಗೋಪಾಲ್ ಅವರು ಇಂದು ನಿಧನರಾದರು. 68 ವರ್ಷ ಪ್ರಾಯದ ಅರಂಬೂರು ಎಸ್ ಗೋಪಾಲ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಹಾಲುಗುಂದ ಗ್ರಾಮತ್ರ ಮಡಿವಾಳರ ಕುಟ್ಟಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 93 ಬಯತ್ರ ಮಡಿವಾಳರ ಕುಟ್ಟಪ್ಪ ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ಅಯ್ಯಂಡ ಮೋವೊ ಬಾಳೆಲುಳ್ಳ ಗಾಂಧಿ ರಮೇಶ್ ಅಯ್ಯಂಡ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳೋ ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಜಿಲ್ಲಾಡಳಿತ ಪೆಣ್ಣ ಸರ್ವೋದಯ ಸಮಿತಿರ ಆದ್ನೆಲ ಹುತಾತ್ಮಗಳ ದಿನತ್ನ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಇಂದು ಛಾಯೋಡೆ ನಡೆದುಚಿ. ಜಿಲ್ಲಾಡಳಿತ ಭವನ ಜಿಲ್ಲಾ ಖಜಾನೆಲಿಂಜ ಮಹಾತ್ಮ ಗಾಂಧೀಜಿರ ಚಿತಾಭಸ್ಮತ್ನ ಪೊರ್ಮೆ ಎಡ್ತಿತ್ತು. ಪೂಮಾಲೆ ಅಲಂಕಾರ ಮಾಡಿತ್ತು. ಗೌರವ ಕಾಟಚಿ. ಪೊಲೀಸ್ ಪಡೆಯೋಡೆ ಮುಂಗೇರಿರ ಮುತ್ತಣ್ಣ ಜನರಲ್ ತಿಮ್ಮಯ್ಯ ವೃತ್ತಕಲೆ ಗಾಂಧಿ ಚಿತಾಭಸ್ಮತ್ನ ಗಾಂಧಿ ಮಂಟಪದಲ್ಲಿ ಬೆಚ್ಚಿತ್ತು. ಗಾಂಧಿನ ನೆನೆತುಚಿ. ಅಂದನೆ ಗೌರವ ಸಮರ್ಪಣೆ ಅನ್ನೋದು ಮೆರವಣಿಗೆಯೋಡೆ ಗಾಂಧಿ ಚಿತಾಭಸ್ಮತ್ನ ಜಿಲ್ಲಾ ಖಜಾನೆಯಲ್ಲೂ ಪೆಚ್ಚತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿ ಎಂಸಿ ನಾರಾಯಣಯ್ಯ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ್ನನಿಕೆ ಕನ್ನಪಟ್ಟವು ಹಾಜರಿಂಜತ್ತು. ಕೊಡಗು ಜಿಲ್ಲೆಯ ಕಾವೇರಿ ಪೊಳೆ ಗಡಿಭಾಗತ್ರ ಗುರುತು ಸರ್ವೆ ಮಾಡುವ ಮೂಲಕ ಪೊಳೆರ ಸಂರಕ್ಷಣೆ ಪಿಣ್ಯ ಅಭಿವೃದ್ಧಿರ ಬಗ್ಗೆ ಸರ್ಕಾರ ಹತ್ರ ಯೋಜನೆ ತಯಾರು ಮಾಡೋಣ. ಕಾವೇರಿ ಪೊಳೆ ಸ್ವಚ್ಛತಾ ಆಂದೋಲನ ಸಮಿತಿಕಾರ ಜಿಲ್ಲಾಧಿಕಾರಿ ಪಿಣ್ಯ ಕಾವೇರಿ ನೀರಾವರಿ ನಿಗಮಕಾರ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಈ ಕಾಲತ್ರ ಪಿಣ್ಯ ಕೇಂದ್ರ ಬಜೆಟ್ಲ ಕಾವೇರಿ ಪೊಳೆ ಸಂರಕ್ಷಣೆ ಪಿಣ್ಯ ಬೊಳಚೆ ಕಾಯಿತ ಅವಶ್ಯ ಉಳ್ಳನತ ಅನುದಾನತ್ನ ಕಾತು ಬೆಚ್ಚೋಣಂದು ಅಣ್ಣಚ್ಚಿ. ಕೃಷಿ ತೋಟಗಾರಿಕೆ ಮಹಿಳಾ ಪಿಣ್ಯ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ್ನನಕ್ಕೆ ಬೋರೆ ಬೋರೆ ಇಲಾಖೆಯಲ್ಲಿ ಅಲ್ಪಸಂಖ್ಯಾತಂಗಕ್ಕೂ ಉಳ್ಳ ಕಾರ್ಯಕ್ರಮತ್ನ ಎತ್ತಚಿಡುವನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚನೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಧಾನಮಂತ್ರಿರ ಪುದಿಯ 15 ಅಂಶತ್ರ ಕಾರ್ಯಕ್ರಮತ್ರ ಅನುಷ್ಠಾನ ಸಂಬಂಧ ಜಿಲ್ಲಾ ಮಟ್ಟದ ಸಮಿತಿ ಸಭೆಯ ಕೊರೋಕಾರಿಕೆ ವಹಿಸಿತ್ತು. ಅವು ತಕ್ಕ ಪರಂದಿತ್ತು. ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಅಲ್ಪಸಂಖ್ಯಾತಕ ಸ್ವ ಉದ್ಯೋಗ ಕೊಡುವ ಉದ್ದೇಶದಲ್ಲಿ ಅಯ್ಯಂಗಕ್ಕೆ ತರಬೇತಿ ಕಾರ್ಯಕ್ರಮ ನಡೆತೊಂಡು ಅಲ್ಲದೆ ನಗರಸಭೆ ಪಿಣ್ಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿರ ರಸ್ತೆ ಕರೆ ವ್ಯಾಪಾರ ಮಾಡಿನುಳ್ಳ ಅಯ್ಯಂಗಡ ಪದ ನೋಂದಾವಣೆ ಮಾಡುವಂಜಿ ಅಯ್ಯಂಗಕ್ಕೆ ಅವಶ್ಯ ಉಳ್ಳ ಸೌಲಭ್ಯತ್ನ ಕೊಡ್ಕೊಂಡು ಅವಣ್ಣಚ್ಚಿ. ಸೋಮರ್ಪೇಟೆ ದೊಡ್ಡಮಳ್ತೆ ಹಂಡ್ಲಿ ನಿಡ್ಲ ಪಿಣ್ಯ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ 7.25 ಕೋಟಿ ರೂಪಾಯಿತ್ರ ರೋಡ್ ಸೇತುವೆ ಕುಡಿಪ ನೀರ ವ್ಯವಸ್ಥೆ ಕೂಡ್ನಕ್ಕೆ ಬೋರೆ ಬೋರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಅವು ನಿನಾದ ಚಾಲನೆ ಕೊಡುತ್ತಿತ್ತು. ಜಿಲ್ಲಾ ಕೋವಿಡ್ ಆಸ್ಪತ್ರೆ ಡಯಾಲಿಸಿಸ್ ವಿಭಾಗಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಖುದ್ದು ಪೋಯಿತು. ನಲ್ಲ ಗುಣಮಟ್ಟದ ಮಾತನ್ನು ಕೊಡ್ಕೊಂಡು ಒಂದು ಸೂಚನೆ ಕೊಡುತ್ತಿತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆ ಇಲ್ಲಿ ಡಯಾಲಿಸಿಸ್ ವಿಭಾಗ ದಿನತ್ರ 24 ಗಂಟೆ ಕಾರ್ಯನಿರ್ವಹಿಸುವ ರೋಗಿಯ ಸ್ಥಿತಿನ ನೋಟಿತ್ತು. ಆದ್ಯತೆ ಮೀದ ಬಣ್ಣೆ ಮದ್ದನ್ನು ಕೊಡುಪಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಮಾಹಿತಿ ಕೊಡುತ್ತಿತ್ತು. ಜಿಲ್ಲೆಯಲ್ಲಿ ಇಂದು ಪುದಿಯದಾಯಿತ 633 ಕೋವಿಡ್ ಕಾಯಿಲೆಕಾರ ಪತ್ತೆಯಾಯಿತು. ಮಡಿಕೇರಿ ತಾಲೂಕಲ್ಲಿ 196, ವಿರಾಜಪೇಟೆ ತಾಲೂಕಲ್ಲಿ 255, ಅದನ್ನೇ ಸೋಮರ್ಪೇಟೆ ತಾಲೂಕಲ್ಲಿ 192. 24 ಗಂಟೆಯ ಅವಧಿಯಲ್ಲಿ 526 ಜನಕ್ಕೂ ವಾಸಿಯಾಯಿತು. ಜಿಲ್ಲೆಯ ಪಾಸಿಟಿವಿಟಿ ದರ 30.74%, ಅಂದನೆ ಸಕ್ರಿಯ ಪ್ರಕರಣ 3977 ಉಂಡು ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ಅರಿಚಿಟ್ಟಿತ್ತು. ಮಂಗಳೂರು ವಿಶ್ವವಿದ್ಯಾನಿಲಯದ ಸೂಚನೆ ಪೋಲೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಕೊಡವು ಪಾಜರ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇ ಆಂಡ್ ಎಂಜ ಶುರುವಪ್ಪ. ಈ ಕೋರ್ಸ್ ಪಡೆದವಕ್ಕೆ ಏದೇ ಡಿಗ್ರಿ ಪಾಸ್ ಆಯ್ತುಳ್ಳೋ ಏದೇ ಪಯತುಕಾರ ದಾರುಬೋಣೆಂಗಿಯೂ ಕೂಡಿಯಾಡಲು ಇರಾದೆ ಉಳ್ಳವು ಅರ್ಜಿ ನಡುವಕ್ಕೆ ಆಕೇರಿ 4 ನಾಳೆ 31 ಮಿಂಜಕ್ಕೆ ದೊರಕಿತ್ತು. ದಂಡ ಕಾಲತ್ರ ಈ ಪಿಜಿ ಕೋರ್ಸ್ಲಿ 4 ಸೆಮಿಸ್ಟರ್ ಇಪ್ಪ ಕೊಡವು ಪಾಜೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಚಾಯೋಡೆ ಪಡಿಸಿತು. ಪಾಸ್ ಆನಯಂಗಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಪಿಜಿ ಡಿಗ್ರಿ ಸರ್ಟಿಫಿಕೇಟ್ ಕೊಡುಪ. ಈ ಡಿಗ್ರಿ ಸರ್ಟಿಫಿಕೇಟ್ ಪಡೆದಂಡವು ಕಾಲೇಜು ಉಪಾಧ್ಯಾಯ ತರ್ಜುಮೆಕಾರ ಕೊಡವ ಪತ್ರಿಕೋದ್ಯಮ ಆಕಾಶವಾಣಿ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಅಧ್ಯಯನ ಕೇಂದ್ರ ಇನ್ನತ ಕೋವಲು ಮಿಂಜಕ ಪೋಪಕ ಅವಕಾಶ ಇಪ್ಪ. ಪಪ್ಪ ಫೆಬ್ರವರಿ ಆದ್ಯವಾರದಲ್ಲಿ ಕ್ಲಾಸ್ ಶುರು ಆಪ ಸಾಧ್ಯತೆ ಉಂಡು. ಇವರ ವಿವರಕ್ಕೆ ಮಡಿಕೇರಿ ಎಫ್ಎಂಸಿ ಕಾಲೇಜ್ರ ಪ್ರೊಫೆಸರ್ನ ಅರ್ಜವಲು. ಇಲ್ಲಿಗೆ ಭೇಟಿ ಇತ್ತ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಒತ್ತಾ ಇರುವವು ಮಚ್ಚಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ಮುಖ್ಯಾಂಶಗ ಶ್ರದ್ದಾಭಕ್ತಿಯಿಂದ ಇಂದು ನಡೆದ ಹುತಾತ್ಮ ದಿನಾಚರಣೆ. ಹಿರಿಯ ನಾಗರಿಕರ ಸಬಲೀಕರಣಕ್ಕೆ ರಾಷ್ಟೀಯ ಸಹಾಯವಾಣಿ. ಜೊಂಪೆನ ವಿವರ ಜಿಲ್ಲಾಡಳಿತ ಹಂಗೆ ಸರ್ವೋದಯ ಸಮಿತಿ ಕಡೆಯಿಂದ ಹುತಾತ್ಮರ ದಿನಾಚರಣೆ ಮಡಿಕೇರಿ ಪೇಟೆಲಿ ಇಂದು ಐತವಾರ ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಪೇಟೆನ ಜಿಲ್ಲಾಡಳಿತ ಭವನ ಜಿಲ್ಲಾ ಖಜಾನೆಯಲ್ಲಿರಿಸಲಾದ ಮಹಾತ್ಮ ಗಾಂಧೀಜಿಯ ಚಿತಾಭಸ್ಮನ ಹೊರತೆಗೆದು ಹೂಮಾಲೆಯಿಂದ ಭಾರಿ ಲಾಯಕ್ಲಿ ಶೃಂಗಾರ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಪೊಲೀಸ್ ಬ್ಯಾಂಡ್ನೊಟ್ಟಿಗೆ ಪೇಟೆನ ಮಂಗೇರಿರ ಮುತ್ತಣ್ಣ ಹಂಗೆ ಜನರಲ್ ತಿಮ್ಮಯ್ಯ ವೃತ್ತದ ಮುಖ್ಯ ರಸ್ತೆ ಮೂಲಕ ಗಾಂಧೀಜಿ ಚಿತಾಭಸ್ಮನ ಕೊಂಡೊಯ್ದು ಗಾಂಧಿ ಮಂಟಪಲಿ ಇರಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಮರ್ಪಿಸಲಾಯಿತು. ಇದೇ ಹೊತ್ತುಲಿ ಪೊಲೀಸ್ ಇಲಾಖೆ ಕಡೆಯಿಂದ ಮೂರು ಸುತ್ತುಗಳ ಕುಶಾಲ ತೋಪು ಹಾರಿಸಿ ರಾಷ್ಟಪಿತರಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಗಾಂಧಿ ಮಂಟಪಲಿ ಸರ್ವಧರ್ಮ ಪ್ರಾರ್ಥನೆ, ಭಜನಾ ಗಾಯನ ಇ ಕಾರ್ಬರ್ನ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದ ವಿದ್ಯಾರ್ಥಿಗ ನಡೆಸಿಕೊಟ್ಟು ಸರ್ವಧರ್ಮ ಗುರುಂದ ಭಗವದ್ಗೀತೆ, ಬೈಬಲ್, ಕುರಾನ್ ಸಂದೇಶನ ಪಠನ ಮಾಡಲಾಯಿತು. ಇ ಕಾರ್ಬರ್ಲಿ ಮಾಜಿ ಮಂತ್ರಿ ಎಂಸಿ ನಾನಯ್ಯ, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇನ್ನಿತರರು ಮುಖ್ಯಪಟ್ಟವು ಹಾಜರಿದ್ದೋ. ಹಂಗೆ ಸರ್ಕಾರಿ ಗೌರವಾರ್ಪಣೆ ಆದ ಮೇಲೆ ಮೆರವಣಿಗೆಯಲ್ಲಿ ಗಾಂಧೀಜಿ ಚಿತಾಭಸ್ಮನ ಜಿಲ್ಲಾ ಖಜಾನೆಲಿಟ್ಟು ಭದ್ರಗೊಳಿಸಲಾಯಿತು. ಇಂದು ಜಿಲ್ಲೆಯಲ್ಲಿ ಹೊಸ ಕೋವಿಡ್ 19 ಪ್ರಕರಣ 633 ಬೆಳಕಿಗೆ ಬಂದುಟ್ಟು ಒಟ್ಟು ಸಕ್ರಿಯ ಪ್ರಕರಣ 3977 ಆಗುಟ್ಟು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 272 ಆಗಿದ್ದು ಕೊರೋನಾ ಪಾಸಿಟಿವಿಟಿ ದರ ಶೇಕಡಾ 30.74 ಆಗುಟ್ಟು ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಳು. ಕೃಷಿ ಇಲಾಖೆ ಕಡೆಯಿಂದ 2021-22 ಸಾಲಿ ಕೃಷಿ ಯಾಂತ್ರೀಕರಣದ ಅಡಿಲಿ ಶೇಕಡಾ 50 ಮುಟ್ಟ ರಿಯಾಯಿತಿ ದರಲ್ಲಿ ಕಳೆ ಕುಚ್ಚುವ ಯಂತ್ರಗ, ಬ್ಯಾಟರಿ ಸ್ಟೇಯರ್ಸ್, ಪವರ್ ಸ್ಟೇಯರ್ಸ್, ರೋಟ್ವೇಟರ್ 5 HP, 8 HP ಮತ್ತೆ 10 HP ಡೀಸೆಲ್ ಪಂಪ್ ಸೆಟ್ ವಿತರಿಸಿಕೆ ಉಪಕರಣ ಅವಕಾಶ ಉಂಟು. ಖುಷಿಯಿದ್ದ ರೈತರು ಅವಶ್ಯ ಇದ್ದ ದಾಖಲಾತಿಯೊಟ್ಟಿಗೆ ಮಡಿಕೇರಿ, ಭಾಗಮಂಡಲ, ನಾಪೊಕ್ಲು ಮತ್ತೆ ಸಂಪಾಜೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಪಡ್ಕನಕ್ ಹಂಗೆ ಶೇಕಡಾ 90 ರಿಯಾಯಿತಿಲಿ ತುಂತುರು ನೀರಾವರಿ ಘಟಕ ವಿತರಣೆ ಮಾಡುವ ಕಾರ್ಬಾರು ಇದ್ದು ರೈತರು ಅರ್ಜಿ ನೀಡಕೃತ ಮಡಿಕೇರಿನ ತಾಲೂಕು ಸಹಾಯಕ ನಿರ್ದೇಶಕರು ಮಾಹಿತಿ ಕೊಟ್ಟಳು. 2022-23 ಸಾಲಿ ಮಡಿಕೇರಿ ನಗರಸಭೆ ಬಜೆಟ್ ತಯಾರಿಸುವ ಆದಾಯ ಮತ್ತೆ ಅಭಿವೃದ್ದಿ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳ ಪಡೆದು ಬಜೆಟ್ ತಯಾರಿಸಿಕೆ ಸಾರ್ವಜನಿಕ ಸಂಘ ಸಂಸ್ಥೆಗ, ಎನ್ಜಿಒ ಮತ್ತೆ ಮಾಜಿ ನಗರಸಭಾ ಅಧ್ಯಕ್ಷರುಗ, ಉಪಾಧ್ಯಕ್ಷರು, ಸದಸ್ಯರುಗ ಸಭೆ ಫೆಬ್ರವರಿ 1 ಹಿಂಬತ್ತು 3:30 ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಂತ ನಗರಸಭೆ ಪೌರಾಯುಕ್ತರು ತಿಳಿಸಿಯೋಳು. ವೃತ್ತಿಪರ ಶಿಕ್ಷಣ ಶುರುವಿನ ವರ್ಷದಲ್ಲಿ ಓದ್ತಿದ್ದ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಿಕೆ 2021-22 ಸಾಲಿನ ಪ್ರವೇಶ ಪ್ರಕ್ರಿಯೆಗೆ ವಿಳಂಬ ಆಗಿದ್ದಕ್ಕೆ ಇದೀಗ ಫೆಬ್ರವರಿ 28 ಮುಟ್ಟ ಮುಂದೂಡಲಾಯಿತು. ಅಹರ್ರ ವಿದ್ಯಾರ್ಥಿಗ ಅರ್ಜಿನ ಸಲ್ಲಿಸಕೃತ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ಕೇಳಿಕೊಂಡಳು. ಜಿಲ್ಲೆಯಲ್ಲಿ ಜನವರಿ 31 ಮತ್ತೆ ಫೆಬ್ರವರಿ 1 ಗಣಕಯಂತ್ರ ಶಿಕ್ಷಣ ಪರೀಕ್ಷೆಗೆ ಪೇಟೆನ ಶ್ರೀನಿಕೇತನ ಶ್ರೀ ಸದ್ಗುರು ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರಗಳಿಲ್ಲದೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ವ್ಯಾಪ್ತಿ ಪ್ರದೇಶನ ನಿರ್ಬಂಧಿತ ಜಾಗ ಆಗಿದ್ದದೆತ್ತ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ವಿಸಿ ಸತೀಶ ಅವು ಆದೇಶ ಹೊರಡಿಸಿಯಳು. ಕೃಷಿ, ತೋಟಗಾರಿಕೆ, ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ದಿ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಅಲ್ಪಸಂಖ್ಯಾತರಿಗೆ ಇರುವ ಕಾರ್ಬಾರ್ನ ತಲುಪಿಸುವ ಹಂಗೆ ಡಾ ಬಿಸಿ ಸತೀಶ ಅವು ಸೂಚನೆ ಕೊಟ್ಟಳು. ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ಪ್ರಧಾನಮಂತ್ರಿ ಅವರ ಹೊಸ 15 ಅಂಶಗಳ ಕಾರ್ಯಕ್ರಮಗಳ ಅನುಷ್ಠಾನ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷಿ ಇಲಾಖೆ ಕಡೆಯಿಂದ ಟರ್ಪಲ್ ವಿತರಣೆ, ತೋಟಗಾರಿಕೆ, ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ದಿ ಇಲಾಖೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂಗೆ ಹಲವು ಸೌಲಭ್ಯಗಳ ತಲುಪಿಸುವ ಹಂಗೆ ನಿರ್ದೇಶನ ಕೊಟ್ಟು ಈ ಸಭೆಯಲ್ಲಿ ಸಮಿತಿ ಸದಸ್ಯರು ಕೆಟಿ ಬೇಬಿ ಮ್ಯಾಥ್ಯೂ, ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಕೆಳಗರೆ ಸಮಯ ಇನ್ನೇನು 7 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.